ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿಂಗಳವರೆಗೆ ಮಾತಾಡಿದ್ರೆ ದುಡ್ಡು ಹಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಆಫ್ರಿಕನ್ ಹಂದಿ ಜ್ವರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಆಫ್ರಿಕನ್ ಹಂದಿ ಜ್ವರ ಏನಿದು, ಇದರ ಮುಂಜಾಗ್ರತಾ ಕ್ರಮಗಳು ಮತ್ತು ಹತೋಟಿ ಕುರಿತಂತೆ ಇವತ್ತು ಮಾತನಾಡುತ್ತಿದ್ದಾರೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಡಾಕ್ಟ್ರೆ ಹೇಳಿ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ತಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ಪೇಪರಲ್ಲಿ ಮತ್ತೆ ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇದ್ರಿ, ಹಂದಿಗಳಲ್ಲಿ ಬರ್ತಕ್ಕಂತಹ ಈ ಒಂದು ಆಫ್ರಿಕನ್ ಹಂದಿ ಜ್ವರ ಹಂದಿಗಳಲ್ಲಿ ತುಂಬಾ ಮಾರಕವಾದಂತಹ ರೀತಿಯಲ್ಲಿ ವರ್ತಿಸ್ತಾ ಇದೆ. ತಮ್ಗೆಲ್ಲ ತಿಳಿಸೋದೇನಂತಂದ್ರೆ, ಇದು ಮುಖ್ಯವಾಗಿ ಡಿಎನ್ಎ ವರ್ಗಕ್ಕೆ ಸೇರಿರ್ತಕ್ಕಂತ ಆಸ್ಫಾ ಎಂಬ ವೈರಸ್ ನಿಂದ ಬರ್ತಕ್ಕಂತ ಒಂದು ಸಾಂಕ್ರಾಮಿಕ ರೋಗ. ಇದು ಮೊದಲ ಬಾರಿಗೆ 1921 ಆಫ್ರಿಕಾದ ಕೀನ್ಯಾದಲ್ಲಿ ಮೊದಲು ಕಾಣಿಸ್ಕೊಳ್ತು. ತದನಂತರ ಇದು ಪ್ರಪಂಚದ ವಿವಿಧ ಭಾಗಗಳಿಗೆ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದು ಮುಖ್ಯವಾಗಿ ಕಾಡಹಂದಿ ಮತ್ತೆ ಕರಡಿಗಳಲ್ಲಿ ಹೆಚ್ಚಾಗಿ ಬರ್ತದೆ. ಯಾವಾಗ ಈ ಕಾಡಹಂದಿಗಳ ಬೇಟೆ ಆಡ್ಲಿಕ್ಕೆ ಇರ್ಬೋದು, ಪೋಚಿಂಗ್ ಮಾಡ್ತಕ್ಕಂತ ಸಂದರ್ಭದಲ್ಲಿ ಮನುಷ್ಯ ಇಂಟರ್ಫಿಯರ್ ಆದ್ನೋ, ಆಗ ಈ ಕಾಡಹಂದಿಗಳಿಂದ ನಾವು ಸಾಕ್ತಕ್ಕಂತಹ ನಾಡಹಂದಿಗಳಿಗೂ ಈ ಕಾಯಿಲೆ ಮೊದಲ ಬಾರಿ ಕಾಣಿಸ್ಕೊಳ್ತು. ಹಾಗಾಗಿ ಇದು ಕಾಡಹಂದಿ, ಸಾಕು ಹಂದಿ ಮತ್ತೆ ಹಂದಿ ಪ್ರಭೇದದ ಎಲ್ಲ ಜೊತೆಗೆ ಕರಡಿಗಳಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತದೆ. ಈ ಒಂದು ವೈರಸ್ನ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಹೆಚ್ಚಿನ ಆಮ್ಲತೆ ಮತ್ತೆ ಕ್ಷಾರತೆ ಇರತಕ್ಕಂತಹ ಸಂದರ್ಭದಲ್ಲೂ ಸಹ ಈ ಒಂದು ವೈರಸ್ ಬದುಕುತ್ತೆ. ಅಂದ್ರೆ ಅಸಿಡಿಟಿ ಇರ್ಬೋದು, ಆಲ್ಕಲಿನಿಟಿ ಇರ್ಬೋದು, ಅಂತ ಸಂದರ್ಭದಲ್ಲಿ ಈ ವೈರಸ್ ಸಾಯೋದಿಲ್ಲ. ಹಾಗೇನೆ ಸಾಮಾನ್ಯವಾದ ಕ್ರಿಮಿನಾಶಕಗಳಿಗೆ ಈ ಒಂದು ವೈರಸ್ ಸಾಯೋದಿಲ್ಲ. ಅದಲ್ಲದೆ ಹಂದಿ ಮಾಂಸದಲ್ಲಿ ಈ ವೈರಸ್ ಕೆಲವು ವಾರಗಳವರೆಗೆ ತಾನು ಬದುಕಬಲ್ಲದು. ಹಾಗಾಗಿ ಇದು ಕಾಡು ಪ್ರಾಣಿಗಳಲ್ಲಿ ಇರ್ತಕ್ಕಂತಹ ಮೆತ್ತನೆಯ ಉಣ್ಣೆಗಳು, ಸಾಧಾರಣವಾಗಿ ಅದನ್ನ ಆರ್ನಿಥೋಡೋರಸ್ ಮೊಬ್ಯೂಟಾ ಅಂತ ಹೇಳ್ತೇವೆ, ಈ ಒಂದು ಉಣ್ಣೆಯಿಂದ ಕಾಡು ಹಂದಿಗಳಿಂದ ಸಾಕು ಹಂದಿಗಳಿಗೆ ಪ್ರಸಾರ ಆಗುವ ವಾಹಕ ಆಗಿ ಕೆಲಸ ಮಾಡುತ್ತದೆ. ಈ ರೋಗ ಹೇಗಪ್ಪ ಹರಡುತ್ತೆ ಅಂದ್ರೆ, ರೋಗ ಪೀಡಿತ ಕಾಡು ಹಂದಿಗಳ ಮೈ ಮೇಲೆ ಇರತಕ್ಕಂತಹ ಉಣ್ಣೆಗಳ ಮೂಲಕ ಮೊದಲ ಬಾರಿಗೆ ಹಂದಿಗಳಿಗೆ ಈ ರೋಗ ಬರಬಹುದು. ತದನಂತರ ರೋಗ ಪೀಡಿತ ಸಾಕು ಹಂದಿಯಿಂದ ನೇರವಾಗಿ ಆರೋಗ್ಯಯುತ ಹಂದಿಗಳಿಗೆ, ಅಂದ್ರೆ ಕಲುಷಿತ ಆಹಾರ ಇರಬಹುದು, ನೀರಿರಬಹುದು, ಅದಲ್ಲದೆ ಈ ರೋಗ ಪೀಡಿತ ಹಂದಿಯ ಮೂತ್ರ, ರಕ್ತ ಹಾಗೆ ಮೂಗಿನ ಶ್ಲೇಷ್ಮ ಇತ್ಯಾದಿ ಮೂಲಕ ಹೊರಹಾಕಲ್ಪಡೋದ್ರಿಂದ ಇದು ರೋಗ ಪೀಡಿತ ಹಂದಿಯಿಂದ ಆರೋಗ್ಯಯುತ ಹಂದಿಗೆ ಹರಡಬಹುದು. ಹಾಗೇನೆ ಈ ರೋಗ ಪೀಡಿತ ಹಂದಿಯ ಮಾಂಸದ ತ್ಯಾಜ್ಯಗಳನ್ನ ಪೋರ್ಕ್ ಪ್ರೊಡಕ್ಷನ್ ನಲ್ಲಿ, ಅಂದ್ರೆ ಮಾಂಸಕ್ಕಾಗಿ ಸಾಕ್ತಕ್ಕಂತ ಹಂದಿಗಳಿಗೆ ನೀಡಿ ಸಾಕಣೆ ಮಾಡ್ತೇವೆ. ಅಂತಹ ಸಂದರ್ಭದಲ್ಲಿ ಏನಾದ್ರೂ ಈ ರೋಗ ಪೀಡಿತ ಹಂದಿಯ ಮಾಂಸ ತ್ಯಾಜ್ಯವನ್ನ ನಾವು ಆರೋಗ್ಯಯುತ ಹಂದಿಗೆ ತಿನ್ಸಿದ್ದೆ ಆದಲ್ಲಿ ಈ ರೋಗ ಬರಬಹುದು. ಆದ್ರೆ ಒಂದು ನೆನಪಿರ್ಲಿ, ಯಾವುದೇ ಕಾರಣಕ್ಕೂ ಈ ಆಫ್ರಿಕನ್ ಹಂದಿ ಜ್ವರ ಮನುಷ್ಯರಿಗೆ ಬರೋದಿಲ್ಲ, ಹಾಗಾಗಿ ಭಯಪಡುವ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ H1N1 ಹಂದಿ ಜ್ವರ ನಾವು ಕೇಳ್ತೀವಿ, ಅದು ಬೇಕಾದ್ರೆ ಮನುಷ್ಯರಿಗೆ ಬರ್ತದೆ, ಅದು ಇನ್ಫ್ಲೂಯೆನ್ಸಾ ವೈರಸ್ ನಿಂದ ಬರ್ತಕ್ಕಂಥದ್ದು. ಆದರೆ ಈ ಆಫ್ರಿಕನ್ ಹಂದಿ ಜ್ವರ ಹಂದಿಗಳಲ್ಲದೆ ಮನುಷ್ಯರಿಗೆ ಬರೋದಿಲ್ಲ. ಸಾಧಾರಣವಾಗಿ ಈ ರೋಗದ ಲಕ್ಷಣವನ್ನ ನಾವು ನೋಡೋದಾದ್ರೆ, ಅಂದ್ರೆ ಹಂದಿಯು ಕಲುಷಿತ ವಾತಾವರಣದಲ್ಲಿ ಇರ್ತಕ್ಕಂಥ ಗಾಳಿ ಮತ್ತು ಆಹಾರವನ್ನು ಸೇವಿಸಿದಾಗ ಅದರ ಮೂಗು ಮತ್ತು ಬಾಯಿಯ ಮೂಲಕ ಈ ವೈರಸ್ಸು ದೇಹದಿಂದ ಹೊರಹಾಕಲ್ಪಡ್ತದೆ. ಹಾಗೆ ಮುಂದಿನ 5-21 ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಂದ್ರೆ ಇವತ್ತೇನಾದ್ರೂ ಆರೋಗ್ಯಯುತ ಹಂದಿಯ ದೇಹವನ್ನ ಈ ವೈರಸ್ ಸೇರ್ಕೊಳ್ತು ಅಂದ್ರೆ ಮುಂದಿನ 5-21 ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಲಿಕ್ಕೆ ಶುರುವಾಗ್ತವೆ. ಇದರಲ್ಲಿ ಮುಖ್ಯವಾಗಿ ವಿಪರೀತವಾದ ಜ್ವರ ಇರ್ತದೆ. ಇದರಿಂದಾಗಿ ಏನಾಗುತ್ತೆ, ಹಂದಿ ಆಹಾರವನ್ನ ಸೇವಿಸೋದಿಲ್ಲ. ಹಾಗೇನೆ ಈ ಆಹಾರ ನಿರಾಕರಣೆಯಿಂದಾಗಿ ಏನಾಗುತ್ತೆ, ಹಂದಿಯಲ್ಲಿ ಯಥೇಚ್ಛವಾದ ನಿಶಕ್ತಿ ಬರ್ತದೆ, ಸುಸ್ತು, ಹಾಗೇನೆ ಕೆಲವು ಸಂದರ್ಭಗಳಲ್ಲಿ ಹಂದಿ ಕುಸಿದು ಬೀಳುತ್ತದೆ. ಇದರಿಂದಾಗಿ ಏನಾಗುತ್ತೆ, ರೈತರು ಆತಂಕಕ್ಕೆ ಒಳಗಾಗ್ತಾರೆ, ಹಾಗೆ ಇದು ಏನ್ ಮಾಡ್ಬೇಕು ಅಂತಲೂ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ತೀವ್ರ ಸ್ವರೂಪದ ಕಾಯಿಲೆಯ ಸಂದರ್ಭದಲ್ಲಿ ಇಡೀ ಶರೀರದಲ್ಲಿ ಆಂತರಿಕವಾದ ರಕ್ತಸ್ರಾವ, ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸಾಧಾರಣ ನೀವೇನಾದ್ರು ಯಾರ್ಕ್ಷೈರ್ ಬಿಳಿ ಬಣ್ಣದ ಹಂದಿಯನ್ನು ಸಾಕಿದ್ದೆ ಆದಲ್ಲಿ ಅದು ಚರ್ಮದ ಕೆಳಗೆ ಇರ್ತಕ್ಕಂತಹ ರಕ್ತನಾಳಗಳ ಮೂಲಕ ರಕ್ತದ ಸ್ರಾವ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ಹೊರಗೆ ನೋಡುವಾಗ ನಿಮ್ಗೆ ಒಂದು ಕೆಂಪನೆ ರೀತಿ ಇರಬಹುದು ಅಥವಾ ಗಾಢವಾದ ನೀಲಿ ಆಂತರಿಕ ರಕ್ತಸ್ರಾವದ ಲಕ್ಷಣಗಳು ನಿಮ್ಗೆ ಕಾಣಿಸ್ಕೊಳ್ತದೆ. ಇದರಿಂದಾಗಿ ಏನಾಗುತ್ತೆ, ಹಂದಿಯ ಶರೀರ ಪೂರ್ತಿ ಕೆಂಪನಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹಾಗೆ ಈ ರೋಗದ್ರಕ ಅತಿಯಾದಂತಹ ಸಂದರ್ಭಗಳಲ್ಲಿ ಮೂಗು ಮತ್ತೆ ಗುದದ್ವಾರಗಳಲ್ಲಿ ರಕ್ತಸ್ರಾವ ಕಾಣಿಸ್ಕೊಳ್ಳುವ ಸಂದರ್ಭ ಇರ್ತದೆ. ಹಾಗೇನೆ ಕೆಲವೊಮ್ಮೆ ತೀವ್ರವಾದ ವಾಂತಿ ಮತ್ತೆ ಬೇದಿ, ಹಾಗೆ ಗರ್ಭಧರಿಸಿದ ಹಂದಿಗಳೇನಾರ ಆಗಿದ್ರೆ ಗರ್ಭಪಾತ ಸಹ ಕಾಣಿಸ್ಕೊಳ್ತದೆ. ಏನಾದ್ರೂ ಈ ರೋಗ ಬಂದು ಬದುಕುಳಿದಂತಹ ಸಂದರ್ಭದಲ್ಲಿ ಹಂದಿಗಳಲ್ಲಿ ತೀವ್ರತರವಾದ ನಿಶಕ್ತಿ ಇರ್ತದೆ, ಹಾಗೆ ಕಾಲಿನ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವೋ ಕೀಲುಗಳು ಊದಿಕೊಂಡಿರ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೆಲವು ವರ್ಷಗಳ ಹಿಂದೆ ಈ ಮನುಷ್ಯರಲ್ಲಿ ಚಿಕನ್ ಗುನ್ಯಾ ಅಂತ ಕಾಯಿಲೆ ಬರ್ತಾ ಇತ್ತು. ಏನಾದ್ರೂ ಒಮ್ಮೆ ಚಿಕನ್ ಗುನ್ಯಾ ಬಂದು ಹೋಯ್ತು ಅಂತಂದ್ರೆ ನಮ್ಗೆ ನಡಿಲಿಕ್ಕೆ ಮೂಳೆಗಳ ನೋವು ಜಾಸ್ತಿ ಆಗ್ತದೆ. ಅದೇ ರೀತಿಯ ಲಕ್ಷಣಗಳು ಈ ಆಫ್ರಿಕನ್ ಹಂದಿ ಜ್ವರದಲ್ಲಿ ಹಂದಿಗಳಲ್ಲಿ ಕಾಣಿಸ್ಕೊಳ್ತದೆ. ಹಾಗೆ ಕೆಂಪಾದ ಮೂತಿ ಇರ್ತದೆ, ಹಾಗೆ ಕಣ್ಣುಗಳು ಸಹ ಗಾಢವಾಗಿ ಕೆಂಪಾಗಿ, ಅಂದ್ರೆ ಬದುಕುಳಿದಂತಹ ಹಂದಿಗಳಲ್ಲಿ ತೀವ್ರವಾದ ನಿಶಕ್ತಿ, ಊದಿಕೊಂಡಂತಹ ಕಾಲಿನ ಕೀಲುಗಳು, ಕೆಂಪಾದ ಮೂತಿ ಹಾಗೂ ಕಣ್ಣುಗಳು, ಅದಲ್ಲದೇನೆ ಈ ಒಂದು ಹಂದಿಗಳಲ್ಲಿ ಶ್ವಾಸಕೋಶದ ಸೋಂಕು ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದ್ರೆ ಈ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ವೈರಸ್ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡ್ತದೆ. ಇದರಿಂದಾಗಿ ಶ್ವಾಸಕೋಶದ ಸೋಂಕು ಜಾಸ್ತಿ ಆಗ್ತದೆ, ಮತ್ತೆ ಮುಂದಿನ ದಿನಗಳಲ್ಲಿ ಹಂದಿ ಸಾಯುವ ಸಂದರ್ಭ ಸಹ ಬರ್ತದೆ. ಸೊ ಆ ಒಂದು ಸಂದರ್ಭದಲ್ಲಿ ಏನಾದರೂ ಹಂದಿ ಸತ್ತಂತಹ ಸಂದರ್ಭದಲ್ಲಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಪಶುವೈದ್ಯರು ಏನಾದರೂ ಮಾಡಿದ್ದೆ ಅದರಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಚಿಹ್ನೆಗಳಲ್ಲಿ ಮುಖ್ಯವಾಗಿ ಶರೀರದ ರಕ್ತಸ್ರಾವದ ಚಿಹ್ನೆಗಳು, ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಇಂದಾಗಿ ದೇಹ ಪೂರ್ತಿ ಕೆಂಪಾಗಿರ್ತದೆ. ಚರ್ಮದ ಕೆಳಭಾಗದಲ್ಲಿ ನೋಡಿದ್ರೆ ಈ ಬ್ಲೀಡಿಂಗ್ ಚಿಹ್ನೆಗಳು ಕಾಣಿಸ್ಕೊಳ್ತದೆ. ಹಾಗೆ ಊದಿಕೊಂಡಂತಹ ದುಗ್ಧ ಗ್ರಂಥಿಗಳು, ಲಿಂಫ್ ನೋಡ್ಸ್ ಅಂತ ನಾವು ಕರಿತೀವೋ, ಇವು ಊದ್ಕೊಂಡಿರ್ತವೆ. ಅದೇ ರೀತಿ ಸ್ಪ್ಲೀನ್ ಅಥವಾ ಗುಲ್ಮ ಅಂತ ಏನ್ ಹೇಳ್ತೀವೋ, ಸೊ ಅದು ಸಹ ಊದ್ಕೊಂಡಿರ್ತದೆ. ಮತ್ತೆ ಚರ್ಮದ ಅಡಿಯಲ್ಲಿ ಜಾಸ್ತಿ ರಕ್ತಸ್ರಾವದ ಚಿಹ್ನೆಗಳು ಕಾಣಿಸ್ಕೊಳ್ತದೆ. ಹಾಗೆ ದೇಹದ ವಿವಿಧ ಭಾಗಗಳಲ್ಲಿ ಹೆಪ್ಪುಗಟ್ಟದೆ ಇರತಕ್ಕಂತಹ ರಕ್ತದ ಛಾಯೆ ಸಹ ಕಂಡು ಬರ್ತದೆ. ಮತ್ತೆ ದೇಹದ ಒಳಭಾಗದಲ್ಲಿ ರಕ್ತ ಮಿಶ್ರಿತ ದ್ರವಗಳ ಶೇಖರಣೆ ಸಹ ಈ ಕಾಯಿಲೆಯಲ್ಲಿ ಕಂಡು ಬರ್ತದೆ. ಇವೆಲ್ಲ ಮರಣೋತ್ತರ ಪರೀಕ್ಷೆಯ ಚಿಹ್ನೆಗಳು. ಹಾಗಾಗಿ ಏನಾಗ್ತದೆ ಅಂದ್ರೆ ಈ ಕಾಯಿಲೆ ಏನಾದ್ರೂ ಬಂದಿದೆ ಅಂತ ಅನಿಸಿದ ಸಂದರ್ಭದಲ್ಲಿ ರೋಗ ಪತ್ತೆಯನ್ನ ಮಾಡತಕ್ಕಂತಹ ವಿಧಾನಗಳಲ್ಲಿ ಕೆಲವು ಚಿಹ್ನೆಗಳನ್ನ ಗಮನಿಸಬೇಕಾಗ್ತದೆ. ಒಂದು ಮುಖ್ಯವಾಗಿ ರೋಗದ ವೃತ್ತಾಂತ, ಅಂದ್ರೆ ಈಗ ಹಂದಿ ಯಾವಾಗ ಅದಕ್ಕೆ ಕಾಯಿಲೆ ಪೀಡಿತ ಆಯ್ತು, ಮತ್ತೆ ಆ ಹಂದಿ ಏನಾದ್ರೂ ಹೊರಗಿನಿಂದ ನಾವು ತಗೊಂಡು ಬಂದಿದ್ವಾ, ಸೊ ಇವೆಲ್ಲ ಮಾಹಿತಿಗಳನ್ನ ನೀವು ಪಶುವೈದ್ಯರಿಗೆ ನೀಡಬೇಕಾಗ್ತದೆ. ಅದರ ಜೊತೆ ಜೊತೆಗೆ ಯಥೇಚ್ಛವಾದಂತಹ ಜ್ವರ ಇರ್ತದೆ, ಹಾಗೇನೆ ಆಹಾರ ನಿರಾಕರಿಸಿದೆ, ನಿಶಕ್ತಿ, ಮತ್ತೆ ಕುಸಿದು ಬೀಳೋದಿರಬಹುದು, ಹಾಗೇನೆ ಗರ್ಭಧರಿಸಿದ ಹಂದಿಗಳಲ್ಲಿ ಗರ್ಭಪಾತ ಆಗ್ತಕ್ಕಂಥದ್ದು, ಹಾಗೆ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಇವೆಲ್ಲವೂ ಸಹ ಈ ರೋಗವನ್ನ ಪತ್ತೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅದೇ ರೀತಿ ಏನಾದರೂ ಹಂದಿ ಸತ್ತಂತಹ ಸಂದರ್ಭದಲ್ಲಿ ಪಶುವೈದ್ಯರ ಸಮ್ಮುಖದಲ್ಲಿ ಮಾಡಿದಂತಹ ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ತಕ್ಕಂಥ ಚಿಹ್ನೆಗಳು ಇವನ್ನೆಲ್ಲ ಆಧರಿಸಿ ನಾವು ಆಫ್ರಿಕನ್ ಹಂದಿ ಜ್ವರವನ್ನ ನಾವು ಪತ್ತೆ ಹಚ್ಚಬಹುದು. ಅದಲ್ಲದೇ ಪಶುವೈದ್ಯರನ್ನ ಕರೆಸಿದ್ದೆ ಆದಲ್ಲಿ ಅವರು ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಕೆಲವು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಹತ್ತಿರದ ಪಶುವೈದ್ಯ ಲ್ಯಾಬ್ಗೆ ಕಳಿಸ್ಕೊಡ್ತಾರೆ. ಅಲ್ಲಿ ಎಲಿಸಾ ಅಥವಾ PCR ಪರೀಕ್ಷೆಗೆ ಒಳಪಡಿಸಿದಾಗ ಈ ಕಾಯಿಲೆಯನ್ನು ನಿರ್ದಿಷ್ಟವಾಗಿ ನಾವು ಪತ್ತೆ ಹಚ್ಚಬಹುದು. ಮತ್ತೆ ಈ ಕಾಯಿಲೆಯನ್ನು ಮುಖ್ಯವಾಗಿ ಸಾಲ್ಮೊನೆಲ್ಲಾ ಅಥವಾ ಹಂದಿಯಲ್ಲಿ ಕಂಡು ಬರ್ತಕ್ಕಂಥ ಇಸುಬು ಅಥವಾ ಎರಿಸೆಪಲಸ್ ಅಂತ ಹೇಳ್ತೀವಿ. ಈ ಕಾಯಿಲೆಗಳೊಂದಿಗೆ ಪ್ರತ್ಯೇಕಿಸಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಸಾಲ್ಮೊನೆಲ್ಲೋಸಿಸ್ ಇರಬಹುದು ಅಥವಾ ಸ್ವೈನ್ ಎರಿಸೆಪಲೋಸ್ ಅಥವಾ ಇಸುಬು ಅಂತಕ್ಕಂಥ ಕಾಯಿಲೆಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇದೆ. ಸರಿಸುಮಾರು ಇದರಲ್ಲಿ ಕಂಡು ಬರ್ತಕ್ಕಂಥ ಲಕ್ಷಣಗಳೇ ಇದರಲ್ಲೂ ಕಾಣ್ತದೆ. ಆದ್ರೆ ಅವನ್ನ ಪ್ರತ್ಯೇಕಿಸಿ ರೋಗದ ಬಗ್ಗೆ ನಿರ್ಧರಿಸಿದಾಗ ಈ ಆಫ್ರಿಕನ್ ಹಂದಿ ಜ್ವರವನ್ನ ಸಾಲ್ಮೊನೆಲ್ಲೋಸಿಸ್ ಇರಬಹುದು ಅಥವಾ ಹಂದಿ ಇಸುಬಿನಿಂದ ಅದನ್ನ ಪ್ರತ್ಯೇಕಿಸಿ ಗುರುತಿಸಬಹುದಾಗಿದೆ. ಕೊಡಗಿನಲ್ಲಿ ಹಂದಿಗಳನ್ನ ಅನೇಕರು ಸಾಕ್ತಿದ್ದಾರೆ. ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಡಾಕ್ಟ್ರೆ? ಈಗ ಕೆಲವೊಬ್ರು 10-20-50 ಹಂದಿಗಳನ್ನ ಸಾಕೋದಿದೆ, ಕೆಲವೊಬ್ರು 1-2 ಬಹಳ ಪ್ರೀತಿಯಿಂದ ಸಾಕೊಂಡು ಅವರು ಬಳಕೆ ಮಾಡಿಕೊಂಡು ಬೇರೆಯವರಿಗೂ ಕೊಡೋದಿದೆ. ಹೇಗಿದೆ ಈ ಹಂದಿ ಜ್ವರ ಕೊಡಗು ಜಿಲ್ಲೆಯಲ್ಲಿ? ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ಕೊಡಗಿನಲ್ಲಿ ಅಂತ ಆತಂಕಕಾರಿ ವಾತಾವರಣ ಏನು ಇಲ್ಲ. ಸೊ ಇದು ಮೊದಲನೇ ಬಾರಿಗೆ ನಮ್ಮ ಕೊಡಗು, ಯಾಕಂದ್ರೆ ಪಕ್ಕದ ಕೇರಳದ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡಿರೋದ್ರಿಂದ ಮೊದಲ ಬಾರಿಗೆ ಈ ವಯನಾಡ್ ಪ್ರಾಂತ್ಯದಲ್ಲಿ, ಕಲ್ಪೇಟ ಇರಬಹುದು, ಹಾಗೆ ಕಣ್ಣೂರ್ ಪ್ರಾಂತ್ಯಗಳಲ್ಲಿ ಈ ರೋಗ ಕಾಣಿಸ್ಕೊಳ್ತು. ತದನಂತರ ದಿನಗಳಲ್ಲಿ ಮಡಿಕೇರಿಯ ಸುತ್ತಮುತ್ತ 1 or 2 ಫಾರ್ಮ್ಗಳಲ್ಲಿ ಈ ಆಫ್ರಿಕನ್ ಹಂದಿ ಜ್ವರ ಕಾಣಿಸ್ಕೊಳ್ತು. ಬಟ್ ತಕ್ಷಣಕ್ಕೆ ಪಶುವೈದ್ಯರ ತಂಡ ಕಾರ್ಯಪ್ರವೃತ್ತವಾಗಿ ಆ ಜ್ವರವನ್ನು ಅಲ್ಲಿಗೆ ಸೀಮಿತಗೊಳಿಸಲಿಕ್ಕೆ ಸಹಕಾರಿಯಾಗಿದೆ. ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಯಾವುದೇ ರೀತಿಯ ಈ ಆಫ್ರಿಕನ್ ಹಂದಿ ಜ್ವರದ ಮಾಹಿತಿ ಇಲ್ಲ. ಬಟ್ ಕೆಲವು ಫಾರ್ಮ್ಗಳಲ್ಲಿ ಸಡನ್ ಆಗಿ ಹಂದಿಗಳು ಸಾಯ್ತಾ ಇದೆ, ಮತ್ತೆ ಮಾಮೂಲಿ ಹಂದಿ ಜ್ವರದಿಂದ ಇರಬಹುದು. ಇದನ್ನ ಕೆಲವು ರೈತರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲ ಇದು ಆಫ್ರಿಕನ್ ಹಂದಿ ಜ್ವರ ಇದೆ ಹಾಗಾಗಿ ಸಾಯ್ತಾ ಇದೆ ಅಂತ ಕೆಲವೊಂದು ಊಹಾಪೋಹಗಳು ಅಥವಾ ವದಂತಿಗಳನ್ನ ಹಬ್ಬಿಸಿರ್ತಾರೆ. ಆದ್ರೆ ಯಾವುದೇ ಒಂದು ಕಾಯಿಲೆ ಬಂದರೂ ಸಹ ಅದನ್ನ ಪಶುವೈದ್ಯರ ಸಮ್ಮುಖದಲ್ಲಿ ಅದನ್ನ ತೋರಿಸಿ ಅಲ್ಲಿ ಸರಿಯಾದ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಹೋದ ನಂತರವೇ ಈ ಕಾಯಿಲೆ ಹೌದೋ ಅಲ್ವೋ ಅನ್ನೋದು ಗೊತ್ತಾಗ್ತಕ್ಕಂಥದ್ದು. ಆದ್ರೆ ಸದ್ಯದ ಸ್ಥಿತಿಯಲ್ಲಿ ಹೇಳಬೇಕು ಅಂತಂದ್ರೆ ಕೊಡಗಿನಲ್ಲಿ ಆಫ್ರಿಕನ್ ಹಂದಿ ಜ್ವರ ಸಂಪೂರ್ಣ ಕಂಟ್ರೋಲ್ ಸ್ಥಿತಿಯಲ್ಲಿದೆ, ಹಾಗಾಗಿ ರೈತರನ್ನ ಆತಂಕ ಪಡುವ ವಿಚಾರ ಇಲ್ಲ. ಆದರೂ ಸಹ ಮುನ್ನೆಚ್ಚರಿಕೆಯ ಕ್ರಮವಾಗಿ ಆದಷ್ಟು ಮುಂದಿನ 2-3 ತಿಂಗಳ ಅವಧಿಯಲ್ಲಿ ಪಕ್ಕದ ರಾಜ್ಯದಿಂದ ಇರಬಹುದು ಅಥವಾ ಅಕ್ಕಪಕ್ಕದ ಸ್ಥಳಗಳಿಂದ ಹಂದಿ ಮರಿಗಳನ್ನು ತರೋದಿರಬಹುದು ಅಥವಾ ದೊಡ್ಡ ಹಂದಿಗಳನ್ನು ತರೋದು ಆದಷ್ಟು ಅವಾಯ್ಡ್ ಮಾಡಿ. ಅದೇ ರೀತಿ ನಿಮ್ಮ ಹಂದಿಗಳನ್ನ ಹತ್ತಿರದ ಮೇಳಗಳಿಗೆ ತೆಗೆದುಕೊಂಡು ಹೋಗೋದಿರಬಹುದು ಅಥವಾ ಜಾತ್ರೆಗಳಿಗೆ ಅದನ್ನು ಸಹ ನೀವು ಅವಾಯ್ಡ್ ಮಾಡೋದು ಸೂಕ್ತ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಂದಿ ಜ್ವರ ಯಾವ ಹಂಗಾಮಿನಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾವಾಗ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸಾಧಾರಣವಾಗಿ ಜಾನುವಾರುಗಳಲ್ಲಿ ಯಾವುದೇ ಕಾಯಿಲೆ ಇರಬಹುದು ಅದು ಹೆಚ್ಚಿನ ಸಂದರ್ಭದಲ್ಲಿ ಚಳಿಗಾಲ ಮತ್ತೆ ಬೇಸಿಗೆ ಕಾಲಗಳಲ್ಲೇ ಜಾಸ್ತಿ ರೋಗಗಳು ಕಾಣಿಸ್ಕೊಳ್ತದೆ. ಕಾರಣ ಈ ಒಂದು ಸಂದರ್ಭದಲ್ಲಿ ಸಿಗ್ತಕ್ಕಂಥ ಮೇವಿನ ರೀತಿ ಇರಬಹುದು ಅಥವಾ ಬೇರೆ ಕಾರಣಗಳಿಂದಾಗಿ ದೇಹದಲ್ಲಿ ರೋಗ ನಿರೋಧಕತೆ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತದೆ. ಅಂತೂ ಇದು ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಾಗ ಉಣ್ಣೆಗಳಿಂದ ಬರ್ತಕ್ಕಂಥ ಕಾಯಿಲೆ ಆಗಿರೋದ್ರಿಂದ ಯಾವಾಗ ಬೇಕಾದ್ರೂ ಕಾಣಿಸ್ಕೊಳ್ಬಹುದು. ಅಂತೂ ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ಇತ್ತೀಚೆಗೆ ಕಂಡು ಬರ್ತಕ್ಕಂಥ ಕಾಯಿಲೆ, ಇದು ರೆಗ್ಯುಲರ್ ಆಗಿ ನಮ್ಮ ಪ್ರದೇಶದಲ್ಲಿ ಇರಲಿಲ್ಲ. ಅಂತೂ ಎಲ್ಲಾ ಪಶುವೈದ್ಯರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅದನ್ನ ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಸಹ ತಮ್ಮ ಕೈಯನ್ನು ಜೋಡಿಸಿ ಏನಾದರೂ ಈ ಲಕ್ಷಣಗಳು ಕಂಡು ಬಂದ ತಕ್ಷಣಕ್ಕೆ ಪಶುವೈದ್ಯನ ಸಂಪರ್ಕಿಸಿದ್ದೆ ಆದಲ್ಲಿ ನಿರ್ದಿಷ್ಟ ರೀತಿಯ ಚಿಕಿತ್ಸೆಯನ್ನು ನೀಡಿ ಬದುಕಿಸಲಿಕ್ಕೆ ಸಹಕಾರಿಯಾಗ್ತದೆ. ಇದೊಂದು ವೈರಸ್ ರೋಗ ಆಗಿರೋದ್ರಿಂದ ನಿರ್ದಿಷ್ಟವಾದ ಚಿಕಿತ್ಸೆ ಕೊಡ್ಲಿಕ್ಕೆ ಆಗಲ್ಲ. ಅಂತೂ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಈಗ ಜ್ವರ ಬಂದ್ರೆ ಜ್ವರಕ್ಕೆ ಕೊಡ್ತಕ್ಕಂಥದ್ದು, ಆಹಾರ ನಿರಾಕರಣೆ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಔಷಧಿಯನ್ನು ಕೊಡ್ತಕ್ಕಂಥದ್ದು, ನಂಜು ನಿವಾರಕ ಇರಬಹುದು ಅಥವಾ ಜೀವ ನಿರೋಧಕ ಚುಚ್ಚುಮದ್ದುಗಳಿರಬಹುದು, ಮತ್ತೆ ಯಥೇಚ್ಛವಾದ ರಕ್ತಸ್ರಾವವನ್ನು ತಡಿಲಿಕ್ಕಾಗಿ ರಕ್ತಸ್ರಾವ ಆಗದೆ ಇರುವ ಹಾಗೆ ಕೊಡ್ತಕ್ಕಂಥ ಚುಚ್ಚುಮದ್ದು ಇದನ್ನ ಕೊಟ್ಟು ಪಶುವೈದ್ಯರವನ್ನ ಬದುಕಿಸ್ಲಿಕ್ಕೆ ನೋಡ್ತಾರೆ. ಹಾಗೆ ಆದಷ್ಟು ಕಾಯಿಲೆ ಬಂದಂತಹ ಹಂದಿಗಳನ್ನ ಪ್ರತ್ಯೇಕವಾಗಿ ಇಡಬೇಕು, ಹಾಗೇನೆ ಹೊರಗಿನಿಂದ ಹಂದಿಯನ್ನ ತರ್ತಕ್ಕಂಥದ್ದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗ್ತದೆ. ಮತ್ತೆ ಆದಷ್ಟು ಈ ಕಾಡು ಪ್ರಾಣಿಗಳ ಜೊತೆ ಈ ಸಾಕು ಪ್ರಾಣಿಗಳು ಸಂಪರ್ಕಕ್ಕೆ ಬರದ ಹಾಗೆ ನೋಡ್ಕೋಬೇಕಾಗ್ತದೆ. ಮತ್ತೆ ಹಾಗೆ ಹೊಸದಾಗಿ ಏನಾದ್ರು ಹಂದಿ ಮರಿಗಳನ್ನ ಅಥವಾ ಹಂದಿಯನ್ನ ಖರೀದಿಸಿ ತಂದಿದ್ದೆ ಅದರಲ್ಲಿ ಅವನ್ನ ಪ್ರತ್ಯೇಕವಾಗಿ ಮಿನಿಮಮ್ 15-20 ದಿನ ಅವನ್ ಕ್ವಾರಂಟೈನ್ ಇರಿಸಿ ನಂತರ ಹಂದಿಗಳೊಂದಿಗೆ ಸೇರಿಸಲಿಕ್ಕೆ ಅನುವು ಮಾಡ್ತಕ್ಕಂಥದ್ದು. ಹಾಗೆ ಹಂದಿ ಮೂಲದ ಯಾವುದೇ ಆಹಾರವನ್ನು ಇತರ ಆರೋಗ್ಯಯುತ ಹಂದಿಗಳಿಗೆ ಕೊಡಬಾರ್ದು. ಮಾಂಸದ ಉತ್ಪತ್ತಿಗಾಗಿ ಕೆಲವು ಟೈಮ್ ಏನ್ ಮಾಡ್ತಾರೆ, ಹಂದಿ ಮಾಂಸದ ಉಳಿಕೆ ತ್ಯಾಜ್ಯ ಇರಬಹುದು ಇವನ್ನ ಕೊಡ್ತಕ್ಕಂಥದ್ದು ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಆದಷ್ಟು ಹಂದಿಗೂಡನ್ನು ಸಂಪೂರ್ಣವಾಗಿ ಗುಣಮಟ್ಟದ ಕ್ರಿಮಿನಾಶಕಗಳನ್ನು ಬಳಸಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಮತ್ತೆ ಏನಾದರೂ ಅಪ್ಪಿತಪ್ಪಿ ಹಂದಿಗಳು ಸತ್ತು ಹೋದಂತಹ ಸಂದರ್ಭದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನದಂತೆ ಆ ಒಂದು ಕಳೇಬರವನ್ನು ವಿಲೆ ಮಾಡಬೇಕಾಗುತ್ತೆ. ಹೆಚ್ಚಿನ ಸಂದರ್ಭದಲ್ಲಿ ಸತ್ತೋಯ್ತು ಅಂದ ತಕ್ಷಣ ಹಾಗೇನೆ ಬಿಸಾಕುವುದ ಅಲ್ಲ, ಅಂದ್ರೆ ಆಳವಾದ ಗುಂಡಿಯನ್ನ ತೆಗೆದು ಸೂಕ್ತವಾದ ನಂಜುನಾಶಕವನ್ನ ಹಾಕಿ ಅದನ್ನು ಮುಚ್ಚತಕ್ಕಂಥದ್ದು, ಇಲ್ಲವೇ ಸುಟ್ಟು ಹಾಕೋದ್ರಿಂದ ಏನಾಗುತ್ತೆ, ಇದು ಆರೋಗ್ಯಯುತ ಹಂದಿಗಳಿಗೆ ಈ ಕಾಯಿಲೆ ಬರದಾಗೆ ತಡೆಗಟ್ಟಬಹುದಾಗಿದೆ. ಮತ್ತೆ ಈ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಗುಣವಾಗುವ ಪ್ರಮಾಣ ಕಡಿಮೆ ಇರ್ತದೆ. ಹಾಗಾಗಿ ಇದನ್ನ ಆದಷ್ಟು ಸರ್ಕಾರದ ಮಾರ್ಗಸೂಚಿಯಂತೆ ಏನ್ ತಿಳಿಸಿರ್ತಾರೋ ಅದರಂತೆ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಏನಾರು ಒಂದು ಫಾರ್ಮ್ ಅಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ತು ಅಂತಂದ್ರೆ ಆದಷ್ಟು ಆ ಫಾರ್ಮ್ ಅನ್ನ ಫುಲ್ ಲಾಕ್ಡೌನ್ ಮಾಡ್ತಾರೆ. ಹಾಗೇನೆ ಏನಾರು ಲಕ್ಷಣಗಳು ಕಂಡಂತಹ ಸಂದರ್ಭದಲ್ಲಿ ಇದನ್ನ ವಧಾಗಾರ ಅಂದ್ರೆ ಸಾಯಿಸಿಬಿಟ್ಟು ಅದನ್ನ ಸೂಕ್ತ ರೀತಿಯಲ್ಲಿ ವಿಲೇ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಏನಾದರೂ ಕಾಂಪೆನ್ಸೇಷನ್ ಇರಬಹುದು ಅಥವಾ ಲಾಸ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಏನಾದರೂ ಆರ್ಥಿಕವಾಗಿ ನಷ್ಟವನ್ನ ಭರಿಸಿಕೊಡುವಂತ ಸಂದರ್ಭ ಇದ್ರೆ ಖಂಡಿತವಾಗ್ಲೂ ಸರ್ಕಾರದ ಕಡೆಯಿಂದ ಅದನ್ನ ಕೊಡ್ತಾರೆ. ಅಂತೂ ಇದೆಲ್ಲ ಆಗ್ಬೇಕು ಅಂದ್ರೆ ಹತ್ತಿರದ ಪಶುವೈದ್ಯರಿಗೆ ನೀವು ಸೂಕ್ತ ರೀತಿಯಲ್ಲಿ ಮಾಹಿತಿಯನ್ನ ನೀಡಬೇಕು. ಅವರು ಬಂದು ಈ ಕಾಯಿಲೆ ಹೌದು ಅಲ್ವಾ ಅನ್ನೋದನ್ನ ದೃಢೀಕರಿಸಬೇಕು. ನಂತರನೇ ಎಲ್ಲಾ ಪ್ರಕ್ರಿಯೆಗಳಿಗೆ ಚಾಲನೆ ಆಗ್ತಕ್ಕಂಥದ್ದು. ಹಾಗಾಗಿ ಇಂತಹ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ಕೆಲವು ಟೈಮ್ ಈ ರೈತರಿಗೆ ತುಂಬಾನೇ ಲಾಸ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಕ್ಕಂಥದ್ದು ಏನಂದ್ರೆ ಹಂದಿಗಳಲ್ಲೂ ಸಹ ವಿಮೆಯನ್ನ ಮಾಡಿಸ್ಕೋಬೇಕು. ವಿಮೆಯನ್ನು ಮಾಡಿಸಿಕಂತ ಸಂದರ್ಭದಲ್ಲಿ ಏನಾದರೂ ಅಚಾತುರ್ಯವಾಗಿ ಯಾವುದೇ ಕಾಯಿಲೆ ಔಟ್ ಬ್ರೇಕ್ ಇರಬಹುದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಹಂದಿ ಏನಾದ್ರು ಸತ್ತೋದಂತಹ ಸಂದರ್ಭದಲ್ಲಿ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಏನು ವಿಮೆ ಮಾಡಿಸುವ ಸಂದರ್ಭದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿರ್ತಿರೋ ಅದರ ಆಧಾರದಲ್ಲಿ ನೀವು ಸಂಬಂಧಿತ ವಿಮಾ ಕಂಪನಿಯಿಂದ ನಷ್ಟವನ್ನ ಭರಿಸುವ ಹಾಗೆ ವಿಮಾ ಮೊತ್ತವನ್ನ ಕ್ಲೇಮ್ ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ತಮ್ಮೆಲ್ಲ ಗಮನಿಸಿರಬಹುದು ತುಂಬಾ ಜನ ಲಾಕ್ಡೌನ್ ನಂತರ ಹಳ್ಳಿಗಳಿಗೆ ಬಂದು ಹೊಸದಾಗಿ ಫಾರ್ಮ್ಗಳನ್ನ ಪ್ರಾರಂಭ ಮಾಡ್ತಾ ಇದಾರೆ. ಹೊಸದಾಗಿ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಹೊಸ ರೈತರುಗಳಿಗೆ ಅಂದ್ರೆ ಅಥವಾ ಯಂಗ್ಸ್ಟರ್ಸ್ ಏನೀಗ ಯುವಕ ಯುವತಿಯರು ಇರಬಹುದು ಅವರು ಹೊಸ ಉತ್ಸಾಹದಲ್ಲಿ ಈ ಕೆಲವೊಂದು ಅಂಶಗಳನ್ನ ಮರೆಯುವ ಸಂದರ್ಭ ಇರ್ತದೆ. ಹಾಗಾಗಿ ಮುಖ್ಯವಾಗಿ ವಿಮೆಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಮತ್ತೆ ಯಾವುದೇ ಕಾಯಿಲೆ ಕಂಡು ಬಂತಹ ಸಂದರ್ಭದಲ್ಲಿ ಹತ್ತಿರದ ಪಶುವೈದ್ಯರಿಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲೂ ನೀವೇ ಸ್ವಂತ ಚಿಕಿತ್ಸೆ ಮಾಡುವ ಒಂದು ರೀತಿ ತಪ್ಪಾಗುತ್ತೆ. ಯಾಕಂದ್ರೆ ಎಲ್ಲಾ ಕಾಯಿಲೆಗಳಲ್ಲೂ ಹಂದಿಗಳಲ್ಲಿ ನಿಮಗೆ ಜ್ವರ ಬಂತು ಅಂತಂದ್ರೆ ಅದು ಒಂದೇ ರೀತಿಯ ಲಕ್ಷಣಗಳಿರ್ತದೆ. ಆದ್ರೆ ಆ ಒಂದೊಂದು ಕಾಯಿಲೆಯಲ್ಲಿ ಒಂದೊಂದು ರೀತಿಯ ಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತದೆ. ಅದನ್ನ ಪ್ರತ್ಯೇಕಿಸಿ ನೋಡಿದಾಗ ಮಾತ್ರ ಇದು ಆಫ್ರಿಕನ್ ಹಂದಿ ಜ್ವರವೋ ಅಥವಾ ಸಿಂಪಲ್ ಹಂದಿ ಜ್ವರವೋ ಅಥವಾ ಹಂದಿಯಲ್ಲಿ ಕಂಡು ಬರ್ತಕ್ಕಂಥ ಇಸ್ಬೋ ಅಥವಾ ಎರಿಸೆಪಲಸೋ ಸಾಲ್ಮನೆಲೋಸಿಸೋ ಅಂತಕ್ಕಂಥದ್ದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಯಾವತ್ತು ಬ್ಯಾಕ್ಟೀರಿಯಾ ಅಥವಾ ಜಂತು ಹುಳುಗಳಿಂದ ಬರ್ತಕ್ಕಂಥ ಕಾಯಿಲೆಗಳಿಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇರ್ತದೆ, ಅದನ್ನ ನಿರ್ದಿಷ್ಟ ಅವಧಿಯಲ್ಲಿ ಕೊಡಿಸಿದ್ರೆ ಖಂಡಿತವಾಗ್ಲೂ ಚೇತರಿಸಿಕೊಳ್ತವೆ. ಹಾಗಂತ ಎಲ್ಲಾ ಹಂದಿಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಎಲ್ಲಾ ಜ್ವರಗಳಲ್ಲೂ ಒಂದೇ ರೀತಿಯ ಚಿಕಿತ್ಸೆ ಸ್ವಯಂ ಚಿಕಿತ್ಸೆ ಮಾಡಲಿಕ್ಕೆ ಹೋದಾಗ ಕೆಲವು ಟೈಮ್ ಅವಘಡ ಸಂಭವಿಸುವ ಸಂದರ್ಭ ಇರ್ತದೆ. ಹಾಗಾಗಿ ಸ್ವಯಂ ಚಿಕಿತ್ಸೆಗಿಂತ ನೀವು ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತ ರೀತಿಯ ಚಿಕಿತ್ಸೆ ತಗೊಳ್ಳೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಸಣ್ಣ ವಿಚಾರ ಅಂತ ಅನ್ಕೊಂಡು ಲಘುವಾಗಿ ಕಡೆಗಣಿಸಬಾರ್ದು. ಗಂಭೀರತೆ ಇರಬೇಕು, ಆಗಿಂದಾಗೆ ಬೆಳವಣಿಗೆಗಳನ್ನು ಗಮನಿಸ್ತಾ ಇರಬೇಕು. ಪಕ್ಕದಲ್ಲೇ ಕೇರಳ ಇರೋದ್ರಿಂದ ಅಲ್ಲಿ ಈ ಒಂದು ಸಮಸ್ಯೆ ಕಾಣಿಸ್ಕೊಂಡಿರೋದ್ರಿಂದ ಕೊಡಗಿನ ಹಂದಿ ಸಾಕಾಣಿಕೆದಾರರು ಕಾರ್ಯಪ್ರವೃತ್ತರಾಗಿ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡ್ತಾ ಹೋದರೆ ಒಳ್ಳೆಯದು. ಕೇರಳದಲ್ಲಿರುವ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಬಹುದಾ? ಕೊಡಗಿನ ಹಂದಿ ಸಾಕಾಣಿಕೆದಾರರಿಗೆ ಈ ಮೂಲಕ ಏನು ಸಂದೇಶವನ್ನು ಕೊಡ್ತೀರಿ? ಅಲ್ಲಿ ಹಂದಿ ಜ್ವರದ ಪರಿಸ್ಥಿತಿ ಹೇಗಿದೆ? ಎಷ್ಟರ ಮಟ್ಟಿಗೆ ಬಾಧೆ ಮಾಡಿದೆ? ಅಲ್ಲಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ? ಹೀಗೆ ಖಂಡಿತವಾಗ್ಲೂ ಈ ಆಫ್ರಿಕನ್ ಹಂದಿ ಜ್ವರ ಅಂತಕ್ಕಂಥದ್ದು ಸ್ವಲ್ಪ ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಮತ್ತೆ ಪಾಲಿಸಿ ಮ್ಯಾಟರ್ ಕೂಡ ಆಗಿ ಇರೋದ್ರಿಂದ ಈ ಕಾಯಿಲೆ ಕಾಣಿಸಿಕೊಂಡಂತಹ ಯಾವುದೇ ಫಾರ್ಮ್ ಇರಬಹುದು ಆ ಫಾರ್ಮ್ಗೆ ತಕ್ಷಣಕ್ಕೇನೆ ಪಶುವೈದ್ಯರ ತಂಡ ಆಗಮಿಸುತ್ತೆ. ಎಲ್ಲಾ ರೋಗ ಲಕ್ಷಣಗಳನ್ನ ಅವಲೋಕಿಸಿ ಆ ರೋಗದ ಖಚಿತ ಮಾಹಿತಿಯನ್ನ ಅವರು ಖಚಿತಪಡಿಸಿಕೊಂಡ ನಂತರ ಅದನ್ನ ಇರ್ತಕ್ಕಂಥ ಒಂದೇ ಮಾರ್ಗ ಅಂದ್ರೆ ಎಲ್ಲಾ ಹಂದಿಗಳನ್ನು ವಧೆ ಮಾಡ್ತಕ್ಕಂಥದ್ದು. ಹಾಗಾಗಿ ವಧೆ ಮಾಡಿಬಿಟ್ಟು ಅದನ್ನ ಸೂಕ್ತವಾದ ರೀತಿಯಲ್ಲಿ ವಿಲೇ ಮಾಡ್ತಕ್ಕಂಥದ್ದು. ಸೊ ಇದನ್ನ ಎಲ್ಲಾ ರಾಜ್ಯಗಳ ಒಂದು ಪಶುಪಾಲನಾ ಇಲಾಖೆಯಲ್ಲಿ ಮಾರ್ಗಸೂಚಿಯಾಗಿ ಇದನ್ನ ಪಾಲಿಸ್ತಾ ಇದ್ದಾರೆ. ಇನ್ನ ಕೇರಳದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ಕೊಡಗಿಗೆ ಕಂಪೇರ್ ಮಾಡಿದ್ರೆ ಕೇರಳದ ವಯನಾಡ್ ಇರಬಹುದು, ಕಲ್ಪೆಟ್ಟ ಈ ಭಾಗಗಳಲ್ಲಿ ಸುಮಾರು ಫಾರ್ಮ್ಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡು ಇದೇ ರೀತಿಯಾಗಿ ಸಾಮೂಹಿಕವಾಗಿ ಹಂದಿಗಳನ್ನ ವಧೆ ಮಾಡಿ ಅದನ್ನ ಸೂಕ್ತವಾಗಿ ವಿಲೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭಾಗದಲ್ಲಿ ಹೇಳಬೇಕು ಅಂತಂದ್ರೆ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಕೆಲವು ಫಾರ್ಮ್ಗಳಲ್ಲಿ ಈ ರೀತಿಯ ಆಫ್ರಿಕನ್ ಹಂದಿ ಜ್ವರ ದೃಢಪಟ್ಟಂತಹ ಸಂದರ್ಭದಲ್ಲಿ ವಧೆ ಮಾಡಿ ಅದನ್ನ ಸೂಕ್ತವಾಗಿ ವಿಲೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಆಫ್ರಿಕನ್ ಹಂದಿ ಜ್ವರ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ನೆಗ್ಲೆಕ್ಟ್ ಮಾಡಬಾರದು. ಹಾಗಾಗಿ ಈ ಒಂದು ಕಾಯಿಲೆ ಬಂದ ತಕ್ಷಣಕ್ಕೆ ಅದನ್ನ ಪಶುವೈದ್ಯರ ಗಮನಕ್ಕೆ ತರಲೇಬೇಕಾಗುತ್ತೆ. ತಂದು ಸೂಕ್ತ ರೀತಿಯಲ್ಲಿ ಅವರು ವಿಲೆ ಮಾಡಿ ಸರ್ಕಾರದಿಂದ ಯಾವುದೇ ರೀತಿಯ ಆರ್ಥಿಕ ಸಹಾಯ ಏನಾದ್ರು ಈ ಒಂದು ಸಂದರ್ಭದಲ್ಲಿ ಸಿಗಬೇಕು ಖಂಡಿತವಾಗ್ಲೂ ರೈತರಿಗೆ ಅದನ್ನ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ. ಅಂತೂ ಸದ್ಯದ ಸ್ಥಿತಿಯಲ್ಲಿ ಕೊಡಗಿನಲ್ಲಿ ಅಂತಹ ಆತಂಕಕಾರ ವಿಚಾರ ಅಲ್ಲದೆ ಇದ್ರೂ ಸಹ ಯಾವುದೇ ರೀತಿಯ ನೆಗ್ಲಿಜೆನ್ಸ್ ಸಲ್ಲದು. ಹಾಗಾಗಿ ಸದ್ಯದ ಸಂದರ್ಭದಲ್ಲಿ ಮುಂದಿನ 2-3 ತಿಂಗಳ ತನಕ ಪಕ್ಕದ ಕೇರಳ ರಾಜ್ಯದ ಇರಬಹುದು ಅಥವಾ ಬೇರೆ ಜಿಲ್ಲೆಗಳಿಂದನೇ ಇರಬಹುದು ಹಂದಿಗಳನ್ನ ಸಾಗಾಟವನ್ನ ರೈತರು ಮಾಡಬಾರದು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಹಾಗಾಗಿ ತಮ್ಮಲ್ಲಿರ್ತಕ್ಕಂತಹ ಹಂದಿ ಫಾರ್ಮ್ಗಳಿಗೂ ಸಹ ಆಗಂತುಕರು ಏನಾದರೂ ನೋಡಬೇಕು ಅಂತ ಬಂದ್ರೆ ಆದಷ್ಟು ಈ ಒಂದು ಸಂದರ್ಭದಲ್ಲಿ ಅವಾಯ್ಡ್ ಮಾಡಿ. ಇದರಿಂದ ರೋಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತಡೆಗಟ್ಟಲಿಕ್ಕೆ ಅನುವು ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾಯಿಲೆಯನ್ನು ಸಹ ನಿರ್ಮೂಲನೆ ಮಾಡಬಹುದು. ಕೊಡಗಿನ ಅನೇಕ ನಾಗರಿಕರಿಗೆ ಹಂದಿ ಮಾಂಸ ಇಷ್ಟ, ಹಂದಿ ಸಾಕಾಣಿಕೆಯು ಜನಪ್ರಿಯವಾಗಿದೆ, ಅನೇಕರು ತಪ್ಪದೆ ಹಂದಿಗಳನ್ನು ಸಾಕೊಳ್ತಾ ಬಂದಿದ್ದಾರೆ, ಕೆಲವೊಬ್ಬರಂತೂ ವಾಣಿಜ್ಯ ಮಟ್ಟದಲ್ಲಿ ಹಂದಿಗಳನ್ನು ಇಟ್ಟುಕೊಂಡಿದ್ದಾರೆ, ಹತ್ತಾರು ಜನಗಳಿಗೂ ಉದ್ಯೋಗದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಂಡು ಇಲ್ಲಿ ಹಂದಿ ಜ್ವರ ಹೆಚ್ಚಾಗದಂತೆ ಗಮನ ಹರಿಸ್ತಾ ಹೋದರೆ ಒಳ್ಳೆಯದೇ, ಇಲ್ಲದೆ ಹೋದರೆ ಮುಂದೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ಬಿಡ್ತವೆ. ತಾವು ಈ ನಿಟ್ಟಿನಲ್ಲಿ ವಿಷಯಗಳನ್ನು ಹಂಚಿಕೊಂಡ್ರೆ ಡಾಕ್ಟ್ರೆ, ಹಂದಿ ಜ್ವರ ಹೇಗಿರುತ್ತೆ, ಹೇಗೆ ಹರಡುತ್ತೆ, ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು, ಇನ್ನು ಬಂದಮೇಲೆ ಏನು ಅನುಸರಿಸಬೇಕು, ಪಶುಪಾಲನೆ ಇಲಾಖೆ ಏನು ಕ್ರಮಗಳನ್ನು ಕೈಗೊಳ್ತಾ ಇದೆ, ಹೀಗೆ ನಾಲ್ಕಾರು ಸಂಗತಿಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಕೇಳಿದರೆ ಇದುವರೆಗೆ ಆಫ್ರಿಕನ್ ಹಂದಿ ಜ್ವರ ಈ ಕುರಿತಂತೆ ಮಾಹಿತಿಯನ್ನ ತಿಳಿಸ್ತಾ ಸಲಹೆಗಳನ್ನು ನೀಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರು. ಮಾತನಾಡಬಹುದು ಅವರ ಜೊತೆಗೆ 9482452777 9482452777. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಗ್ಲೇರಿಸೇಡಿಯಾ ಬಗ್ಗೆ ರಚನೆಯಾಗಿರುವ ಹಾಡು ಇದು. ಹಾಡಿದ್ದಾರೆ ವಿಟಿ ಶ್ರೀನಿವಾಸ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರಿಸೀಡಿಯ, ಓ ಗ್ಲಿರಿಸೀಡಿಯ, ಗ್ಲಿರಿಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರಿಸೀಡಿಯ, ಓ ಗ್ಲಿರಿಸೀಡಿಯ, ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ. ನಿನ್ನದು ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ, ರೈತರಿಗಿದೆ ನಿನ್ನ ಗೆಳೆತನ. ಲಿರಿಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರಿಸೀಡಿಯ, ಓ ಗ್ಲಿರಿಸೀಡಿಯ, ವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ. ನಿನ್ನದು ಬಹುವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ, ಅಂದರಗಳಿಗೆ ಆಧಾರ. ಲಿರಿಸೀಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲಿರಿಸೀಡಿಯ, ಓ ಗ್ಲಿರಿಸೀಡಿಯ, ದಳ ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು,

ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೂಡುಕೂಟಲಿ ನಾಡ್ದು ತಾರೀಕು 1ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರ ಇರುವ ಭಾರತೀಯ ವಿದ್ಯಾಭವನದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕ್ಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಇಂದು ಮಡಿಕೇರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಕಾಲೇಜಿನ ವರ್ಷದ ವಾರ್ಷಿಕೋತ್ಸವ ಜಂಬರ ನಡೆತು. ಜಂಬರನ ಭಾರತ ಮಹಿಳಾ ಹಾಕಿ ತಂಡದ ತರಬೇತುದಾರರಾದ ಅಂಕಿತಾ ಸುರೇಶ ಉದ್ಘಾಟನೆ ಮಾಡಿದ್ರು. ಅಲ್ಲಿಂದ ಅವು ಮಾತಾಡಿ, ವಿದ್ಯೆನೊಟ್ಟಿಗೆ ಆಟಕ್ಕೂ ಜಾಸ್ತಿ ನಿಗಾ ಕೊಟ್ಟು ಎರಡೂ ವಿಷಯಗಳ ಸಮಾಗಿ ತಗೊಳಕ್ಕೂ, ವಿದ್ಯೆಯಲ್ಲಿ ಮತ್ತೆ ಆಟಲ್ಲಿ ಜಾಸ್ತಿ ಗನ್ನ ಇದ್ದರೆ ಒಳ್ಳೆ ಸಾಧನೆ ಮಾಡಕ್ಕೂ, ಎರಡನೇ ಪಿಯುಸಿತ ಹೇಳಿದು ಒಂದು ದೊಡ್ಡ ಮೆಟ್ಲು, ಈ ಹಂತದಲ್ಲಿ ಬದುಕಿನ ಮಹತ್ವದ ತೀರ್ಮಾನ ತಗೊಳ್ಳುವ ಹಂತ, ಈ ಹಂತನ ಪೈಪೋಟಿ ಮಾನಭಾವನೆಯಿಂದ ತಕೊಂಡು ಮುಂದೆ ಹೋಗುತ್ತಾ ಹೇಳ್ದು. ಮಡಿಕೇರಿನ ಆಕಾಶವಾಣಿನ ಉದ್ಘೋಷಕ ಸುಬ್ರಾಯ ಸಂಪಾಜೆ ಮಾತಾಡಿ, ಮಕ್ಕಳಿಗೆ ಶಿಸ್ತು ತುಂಬ ಮುಖ್ಯ, ಮಕ್ಕಳ ಸರಿಯಾದ ದಾರಿಗೆ ತಗೊಂಡು ಹೋದು ಶಿಕ್ಷಕರ ಜವಾಬ್ದಾರಿ, ಮಕ್ಕ ತಮ್ಮ ಬದುಕಿಗೆ ಬೇಕಾದ ಬೇಕು ಬೇಡಿಕೆಗಳ ತಾವೇ ತೀರ್ಮಾನ ಮಾಡೋಕ್ಕೂ, ಒಳ್ಳೆ ವಿಷಯನ ಬದುಕಲ್ಲಿ ರೂಢಿಸಿಕೊಂಡು ಒಳ್ಳೆ ಸಾಧನೆ ಮಾಡೋಕ್ಕೂ, ಯಾವುದೇ ವಿಷಯಲ್ಲೂ ನಿಗಾ ಕೊಟ್ಟು ಸತ್ಯಧರ್ಮನ ಬದುಕಲ್ಲಿ ರೂಢಿಸಿಕೊಂಡ್ರೆ ಏಳಿಗೆ ಸಾಧ್ಯ ಅಂತ ಹೇಳ್ದು. ಜಂಬರಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಪುಟ್ಟರಾಜು, ಕಾಲೇಜಿನ ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷ ಧನಂಜಯ ಅಗುಳಿಕಜ್ಜೆಯು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಅಮೆರಿಕದಲ್ಲಿ ವೈದ್ಯಕೀಯ ವೃತ್ತಿಯಲ್ಲಿರುವ ಡಾಕ್ಟರ್ ಮಂಡೇಪಂಡ ಎ ಕಾರ್ಯಪ್ಪವು ಬರುವ ತಿಂಗಳ ಜನವರಿ 2ಕ್ಕೆ ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕಿವೆ. ಹಂಗೆ 4ಕ್ಕೆ ಬೆಳಿಗ್ಗೆ 9:30 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಆರೋಗ್ಯ ತಪಾಸಣೆ ಮಾಡಿವೆ. ತಪಾಸಣೆಗೆ ಬರವು ಈ ಹಿಂದೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿರುವ ದಾಖಲೆಗಳ ತರಕುತ ಪ್ರಕಟಣೆ ತಿಳಿಸಿಟ್ಟು. ಹೊಸ ವರ್ಷಾಚರಣೆಯ ಹೊತ್ತಲ್ಲಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೆ ಪೊಲೀಸ್ ಇಲಾಖೆಯಿಂದ ಸರಿಯಾದ ಕ್ರಮ ತಗೊಂಡೊಳ್ಳುತ್ತಾ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಎ ಅಯ್ಯಪ್ಪವು ತಿಳಿಸಿದಳು. ನಾಳೆ ರಾತ್ರಿ 10 ಗಂಟೆಯಿಂದ ನಾಡ್ದು 1ಕ್ಕೆ 6 ಗಂಟೆ ಮುಟ ಸಾರ್ವಜನಿಕ ಜಾಗಗಳಲ್ಲಿ ಹೋಮ್ಸ್ಟೇ, ರೆಸಾರ್ಟ್, ಲಾಡ್ಜ್ಗಳಲ್ಲಿ ಧ್ವನಿವರ್ಧಕಗಳ ಬಳಸುವಂಗೆ ಇಲ್ಲೇ. ಧ್ವನಿವರ್ಧಕಗಳ ಬಳಸುವ ಹೊತ್ತಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಆಗದಂಗೆ ಎಚ್ಚರ ತಗೊಳಕು. ಈ ಹೊತ್ತಲ್ಲಿ ಏನಾದರೂ ಪುಕ್ಕಾರುಗ ಬಂದರೆ ಶಬ್ದ ಮಾಲಿನ್ಯ ನಿಯಂತ್ರಣ ಕಾಯ್ದಿನಡಿ ಕ್ರಮ ತಗೊಂಡವೆ. ಹಂಗೆ ಕಳ್ಳು ಮಾರಾಟ, ಮಾದಕ ವಸ್ತುಗಳ ಬಳಕೆಗೆ ಅವಕಾಶ ಇಲ್ಲೇ. ಬರುವ ನೆಂಟರುಗಳಿಗೆ ರೆಸಾರ್ಟ್, ಹೋಮ್ಸ್ಟೇ, ಲಾಡ್ಜ್ ಮಾಲೀಕರು ಪೊಲೀಸ್ ಇಲಾಖೆಯ ನಿಯಮಗಳ ಹೇಳಿಕೊಟ್ಟು ಯಾವುದೇ ತರಹದ ತೊಂದರೆಗಾಗದಂಗೆ ನಿಗಾ ತಗೊಳಕು. ಹಂಗೆ ಕಳ್ಳು ಕುಡಿದು ಗಾಡಿಗಳ ಓಡಿಸೋರ ಕುರಿತು ಕ್ರಮ ತಗೊಂಡವೆತನು ಅವು ಮಾಹಿತಿ ಕೊಟ್ಟಳು. ವಿರಾಜ್ಪೇಟ್ಲಿರುವ ಮಾಜಿ ಸೈನಿಕರ ECHS ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಹಂಗೆ ಹಲ್ಲಿನ ಡಾಕ್ಟರ್ಗ ನಾಳೆ ಇರದುಲೆ. ಹಂಗೆ ಮಡಿಕೇರಿಲಿರುವ ಪಾಲಿಕ್ಲಿನಿಕ್ಲಿ ಜನವರಿ 2 ಮತ್ತು 3ಕ್ಕೆ ಹಲ್ಲಿನ ಡಾಕ್ಟರ್ಗ ಇರದುಲೆ. ನಾಳೆ ತಿಂಗಳ ಲೆಕ್ಕ ತಪಾಸಣೆ ಇರೋದರಿಂದ ಮುದ್ದುನ ಕೊಡ್ದುಲೆ. ಆದರೆ ತೂತು ಚಿಕಿತ್ಸೆಗೆ ಡಾಕ್ಟರ್ಗ ಸಿಕ್ಕಿವೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಂಗಳೂರು ವಿಶ್ವವಿದ್ಯಾನಿಲಯದ ಆಳ್ವಾರ ಜ್ಞಾನ ಕಾವೇರಿ ಸ್ನಾತಕೋತ್ತರ ಕೇಂದ್ರಕ್ಕೆ ಕುಶಾಲನಗರದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡೋಕುತ್ತ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಕಾಗದ ಬರೆದು ಸೂಚನೆ ಕೊಟ್ಟಳು. ಜಿಲ್ಲಾ ದಿವ್ಯಾಂಗರ ಒಕ್ಕೂಟ ಹಂಗೆ ಮಡಿಕೇರಿ ನಗರಸಭೆ ಇವರ ಕೂಡುಕೂಟಲಿ ಜನವರಿ 4ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ದಿವ್ಯಾಂಗರ ದಿನಾಚರಣೆ ಮತ್ತು ದಿವ್ಯಾಂಗರ ತೊಂದರೆ ತಪದ್ರೆ ಸಭೆ ಏರ್ಪಾಡಾಟು. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯಲ್ಲಿ ಬರುವ ತಿಂಗಳ ಜನವರಿ 15ಕ್ಕೆ ಯೋಗತಾನ್ ಏರ್ಪಾಡು ಮಾಡುವ ಕುರಿತು ಸಭೆ ನಡೆದು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ, ಯೋಗತಾನ್ ಏರ್ಪಾಡು ಮಾಡಿಕೆ ಸರಿಯಾದ ತಯಾರಿ ಮಾಡಿಕೊಳ್ಳಕುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇಲಾಖೆಯೊಟ್ಟಿಗೆ ಆಯುಷ್ ಇಲಾಖೆಯ ಅಧಿಕಾರಿಗೆ ಕೈ ಜೋಡಿಸಕ್ಕೂ, ಹಂಗೆ ಸಾರ್ವಜನಿಕ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣ, ಕಾಲೇಜ್ ಶಿಕ್ಷಣ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಎಸ್ಎಸ್ ಹಿಂಗೆ ಸಂಸ್ಥೆಗಳ ಸೇರಿಸಿಕೊಂಡು ಕಾರ್ಯಕ್ರಮನ ಸರಿಗೆ ನಡೆಸಕ್ಕೂ ಹೇಳ್ದು. ಸಭೆಯಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗೆ ಹಾಜರಿದ್ದು. ಕೊಡವ ಎಜುಕೇಷನ್ ಸೊಸೈಟಿನ ಆಶ್ರಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯಿಂದ ನ್ಯಾಕ್ ಎ ಗ್ರೇಡ್ ಮಾನ್ಯತೆಯನ್ನು ಪಡ್ಕೊಂಡು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೊಡಗು ದಕ್ಷಿಣ ಕನ್ನಡ ಗೌಡ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಬೆಂಗಳೂರು, ಕುಶಾಲನಗರ, ಮಡಿಕೇರಿ. ಕಾಕುಟುಪರಂಬು ಕುಟ್ಟನ ಲವಕುಮಾರ್ ಹರಿಣಿ ದಂಪತಿಯ ಪುತ್ರಿ ಮೌನ ಹಾಗೂ ಸುಳ್ಯ ಕುಕ್ಕೇಟಿ ನಾರಾಯಣಗೌಡ ಸುಶೀಲಾ ದಂಪತಿ ಪುತ್ರ ಮಿಥುನ್ ಇವರ ವಿವಾಹವು ಇದೇ ಜನವರಿ 4 ಮತ್ತು 5ರಂದು ಮಡಿಕೇರಿ ಕೆಳಗಿನ ಗೌಡ ಸಮಾಜದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಉಭಯ ಕಡೆಯವರು ಸೇರಿ ಅನಿವಾರ್ಯ ಕಾರಣದಿಂದ ಮುಂದೂಡಿದ್ದಾರೆ. ಆಹ್ವಾನಿತರೆಲ್ಲ ಈ ಬದಲಾವಣೆಯನ್ನು ಅರಿತು ಸಹಕರಿಸುವಂತೆ ಎರಡೂ ಕುಟುಂಬಸ್ಥರು ಕೋರಿದ್ದಾರೆ. ಬಲ್ಲಮ್ಮ ಒಟ್ಟಿ ಗ್ರಾಮ ಪಂಚಾಯತಿ ವತಿಯಿಂದ ನಾಳೆ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಬಲ್ಲಮ್ಮ ಒಟ್ಟಿ ನೇತಾಜಿ ಶಾಲಾ ಮೈದಾನದಲ್ಲಿ ಗ್ರಾಮ ಮಟ್ಟದ ಪುರುಷರ ಹಾಕಿ ಹಾಗೂ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆಯನ್ನು ನಡೆಸಲಾಗುವುದು. ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸುವಂತೆ ಬಲ್ಲಮ್ಮ ಒಟ್ಟಿ ಪಂಚಾಯತಿ ಪ್ರಕಟಣೆ ಕೋರಿದೆ. ಮಡಿಕೇರಿ ಸಮೀಪದ ಮೇಕೇರಿ ಶ್ರೀ ಗೌರಿಶಂಕರ ದೇವಾಲಯದ ಪುನಃಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವ ಜನವರಿ 1ರವರೆಗೆ ನಡೆಯಲಿದೆ. ನಾಳೆ ಬೆಳಗ್ಗೆಯಿಂದ ವಿವಿಧ ಪೂಜಾ ಕೈಂಕರ್ಯವಿದೆ. ರಾತ್ರಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಎಂಪಿ ಸುಜಾ ಕುಶಾಲಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಸುನಿಲ್ ಸುಬ್ರಹ್ಮಣಿ ಪಾಲ್ಗೊಳ್ಳಲಿದ್ದಾರೆ. ಸಂಜೆ 7:30 ರವಿ ಭೂತನಕಾಡು ಆದಿಚುಂಚನಗಿರಿ ಮಠ ಮಂಡ್ಯ ಇವರಿಂದ ಭಕ್ತಿಗಾನ ಸುದೈಯಿದೆ. ಭಕ್ತಾದಿಗಳನ್ನ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತಹ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಕೋರಿದ್ದಾರೆ. ಸಂಘ ಮರಂದೂರ ಇದರಿಂದ 11ನೇ ಕಾಲತ್ರ ಮಹಾಸಭೆ ಜನವರಿ 4-1 ನಾರಾಚೆ ಪಲಕ ಪತ್ರ ಗಂಟೆಗೆ ಪಂಡ್ರ ಅಧ್ಯಕ್ಷನಾನ ಶ್ರೀ ಅನ್ನಡಿ ಎಂಡ ಪಿ ದಿಲೀಪ್ ಐಂಡ ಕುರವ ಕಾರಿಗಿಲ್ ಮರಂದೋಳ ದವಸ ಭಂಡಾರ ಕಟ್ಟಡದ ನಡಪ ಸಂಘದ ಎಲ್ಲ ಸದಸ್ಯಂಗ ತಂಗಡ ಸಂಸಾರೋಡೆ ಬಂದಿತ್ತು ಮಹಾಸಭೆಯ ಚಾಯೋಡೆ ನಡೆತರೊಂದು ಕಟ್ಟಡಿತು ಕೊಡವ ಸಂಘ ಮರಂದೋಳ ಇದರ ಅಧ್ಯಕ್ಷ ಪಿಜ್ಞ ಆಡಳಿತ ಮಂಡಳಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮೈಸೂರು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಫೋರ್ಡಬಲ್ IVF ಟ್ರೀಟ್ಮೆಂಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಸಿಂಗಾಪುರ್ನ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟೀಸ್ ಸೌಲಭ್ಯಗಳು. ಈಗ ನಮ್ಮ ಮೈಸೂರಿನಲ್ಲಿ ನಾರ್ಮಲ್ ಸ್ಪರ್ಮ್ ಸೆಲೆಕ್ಟ್ ಮಾಡಲು ಇನ್ಸೇ ಟೆಕ್ನಾಲಜಿ ಹಾಗೂ ಪ್ರೆಗ್ನೆನ್ಸಿ ಅವಕಾಶವನ್ನು ಹೆಚ್ಚಿಸುವುದಕ್ಕೆ ಉನ್ನತ ಎಂಬ್ರಿಯೋವನ್ನು ಮಾನಿಟರ್ ಹಾಗೂ ಸೆಲೆಕ್ಟ್ ಮಾಡಲು ಟೈಮ್ ಲ್ಯಾಪ್ಸ್ ಟೆಕ್ನಾಲಜಿ ಸೇರಿದಂತೆ ಮತ್ತಷ್ಟು ಸೌಕರ್ಯಗಳು ಲಭ್ಯ. ಮಕ್ಕಳಾಗ್ತಿಲ್ಲ ಅನ್ನೋ ಚಿಂತೆ ಬಿಡಿ. ಮೈಸೂರು ಫರ್ಟಿಲಿಟಿ ಸೆಂಟರ್ಗೆ ಭೇಟಿ ನೀಡಿ. ವಿಜಯನಗರ 4th Street, ಔಟರ್ ರಿಂಗ್ ರೋಡ್, ಮೈಸೂರು. ಫಾರ್ ಮೋರ್ ಡೀಟೇಲ್ಸ್ ಕಾಲ್ 9019161221. ನೆಲಜಿ ಫಾರ್ಮರ್ಸ್ ಡೆವಲಪ್ಮೆಂಟ್ ಅಂಡ್ ರಿಕ್ರಿಯೇಷನ್ಸ್ ಅಸೋಸಿಯೇಷನ್ ನೆಲಜಿ ಇಂಗಡ ಆದ್ರಲ್ಲಿ ಇದೇ ಆದ್ಯವಾಯಿತು. ಇದೇ 2023 January 14 ನಾಪೋಕ್ಲೋ ಜನರಲ್ ಕೆ ಎಸ್ ತಿಮ್ಮಯ್ಯ ಕಳಿ ಪರಮಲು ಕೊಡವ ಒಕ್ಕ ಕಪ್ ಬುಡಿನ ಮೇನಪ್ಪ 0.2 ಪಿಂಜ 12 ಬೋರ್ಡ್ ತೋಕ್ ದಂಡು ವಿಭಾಗದ ನಡಪ ಈ ಪೈಪೋಟಿ ಓರ್ ಒಕ್ಕ ತಿಂಜ ಓರ್ ಟೀಮ್ ದಂಡಾಳರಂದನೆ ಓರ್ ಒಕ್ಕ ತಿಂಜ ಹೆಚ್ಚಿಗೆ ಟೀಮ್ ಬೋಡಿಕೆಯು ಕೂಡಿಯಾಡದು. ಓರ್ ಟೀಮ್ ಎಂಟ್ರಿ ಫೀಸ್ 1000 ರೂಪಾಯಿ. ಎಲ್ಲರೂ ಕೊಡವ ಸಾಂಪ್ರದಾಯಿಕ ಪರಪಾಡಲು ಬಪ್ಪಕ್ಕೆ ಮನವಿ ಮಾಡಿತ್ತು. ನಿಂಗಡ ಒಕ್ಕ ತಂಡ ಎಂಟ್ರಿ ಕೊಡಬೇಕು. ಟಿ ಶರ್ಟ್ ಗೆರಿಲು ಅಯ್ಯಪ್ಪ ಕೂಲ್ ಸ್ಟೋರೇಜ್, ಮಾಯನಮಡ ರಾಜ, ಮೂರ್ನಾಡ್ಲು ರಾಣಿ ಎಂಟರ್ಪ್ರೈಸಸ್, ಕಂಬೀರಂಡ ಯೋಗೇಶ್ ಚೇರಮಾನೆ, ಕಾವೇರಿ ಎಂಟರ್ಪ್ರೈಸಸ್ ಮಂದಪಂಡ ರಂಜಿ, ಸಿದ್ದಾಪುರ ರಿಲಯನ್ಸ್ ಕಾಫಿ ಚೇರಂಡ ಸುಭಾಷ್ ಸುಂಟಿಗೊಪ್ಪ, ವಸಂತ ಎಂಟರ್ಪ್ರೈಸಸ್ ಮುಕಟಿರ ವಾಸನ್ ಕುಟ್ಟ, ಧನಿಕಾ ಕೋಲ್ ಸ್ಟೋರೇಜ್ ಹೊಟ್ಟೆಂಗಡ ಪ್ರಜ್ವಲ್ ಪೊನ್ನಂಪೇಟೆ, ಕಾವೇರಿ ಏಜೆನ್ಸಿಸ್ ಐನಂಡ ಬೋಪಣ್ಣ ಪೋಲಿಬೆಟ್ಟ ಪುಲಿಯಣ್ಣ ನಂಜಪ್ಪ ವಿರಾಜಪೇಟೆ ಕೂರ್ಗ್ ಆಟೋ ಸ್ಪೇರ್ ಮೋಹನ್ ಪೆಟ್ರೋಲ್ ಬಂಕ್ ಮೂಳರ ಉಮೇಶ್ ಕಾನೂರು ಕಾವೇರಿ ರೆಸ್ಟೋರೆಂಟ್ ದೇವಂಡಿರ ಸಂತೋಷ್ ಗೋಣಿಗೋಪಲ್ ಪರಿಮಳ ಮಂಗಳ ವಿಹಾರ ಮೇಕತಂಡ ಧನು ಕುಶಾಲಪ್ಪ ಮಡಿಕೇರಿ ಗಗನ್ ಸ್ಟುಡಿಯೋ ಮಂಡಿರ ಗಗನ್ ತಮ್ಮಯ್ಯ ನಾಪೋಕ್ಲು ಒನ್ನಾಡು ಸೂಪರ್ ಮಾರ್ಕೆಟ್ ಮುಂಡೋಟಿರ ಮಾಚಯ್ಯ ಕಡಂಗ ಕೋಡಿರ ಪ್ರಸನ್ನ ಬಾಳಲೆ ಗುರುಕೃಪಾ ಎಂಟರ್ಪ್ರೈಸಸ್ ಆದೇಂಗಡ ಪ್ರಕಾಶ್ ಅಮ್ಮತ್ತಿ ಮಾಟನೈನ್ ಚಿಕನ್ ಪಾಯಿಂಟ್ ಕುತ್ತಂಡ ಸಂಜು ಓರ ಮಾಹಿತಿಗೆ ಸಂಪರ್ಕಿಸಿರಿ. ಮಾಳೆಯಿಂದ ಅಪ್ಪಣ್ಣ 9880-53-2850. ಇದು ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ. ಇವರ ಪ್ರಕಟಣೆ. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ತಡೆಗಟ್ಟುವ ಸಲುವಾಗಿ ಸರ್ಕಾರಿ ಆದೇಶದಂತೆ ವಿಶೇಷ ಆನೆ ಕಾರ್ಯಪಡೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಈ ಕಾರ್ಯಪಡೆಗೆ ಮಡಿಕೇರಿ, ಸೋಮವಾರಪೇಟೆ ಹಾಗೂ ವಿರಾಜಪೇಟೆಗಳಲ್ಲಿ ಉಪಕೇಂದ್ರಗಳನ್ನು ತೆರೆಯಲಾಗಿದ್ದು ಸದರಿ ಆನೆ ಕಾರ್ಯಪಡೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಹಂತದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಆನೆ ಕಾರ್ಯಪಡೆಗೆ ತುರ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರು ಸಂಪರ್ಕಿಸಲು ಸಹಾಯವಾಣಿಯನ್ನು ಸ್ಥಾಪಿಸಲಾಗಿದ್ದು ಸಹಾಯವಾಣಿ ಸಂಖ್ಯೆ 8771244444. ರೈತರ ಜಮೀನುಗಳಿಗೆ, ತೋಟಗಳಿಗೆ, ಸಾರ್ವಜನಿಕ ಪ್ರದೇಶಗಳಿಗೆ ಕಾಡಾನೆಗಳು ಬಂದ ಸಂದರ್ಭದಲ್ಲಿ ಕೂಡಲೇ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದೆ. ನಾಲಡಿ ಗ್ರಾಮ ಮರಣ ಸಂಗತ್ರ ಮಹಾಸಭೆ ನಾಳೆ ಚಿನಿಯಾಚ ಪೊಲಕ 11 ಗಂಟೆಗೆ ನಾಲಡಿ ಊರ ಅಂಬಲ್ಪ ನರ್ಪ ಸಂಗತ್ರ ಸದಸ್ಯಂಗೆಲ ಬಂತು ಸಹಕಾರ ತರೋಣಂದು ಸಂಗತ್ರ ಆಡಳಿತ ಮಂಡಳಿ ಕಟ್ಟಂಡಿತು. ನಿಧನ ಸುದ್ದಿ. ಮೂಲತ್ ಪಚ್ಚಾಟುಕಾರಳಾನ ಕುಶಾಲನಗರ ಆದಿಶಂಕರಾಚಾರ್ಯ ಬಡಾವಣೆಯಲ್ಲಿ ವಾಸವುಳ್ಳ ಸೋಮೇಂಡ ಪೌತಿ ಅಯ್ಯಪ್ಪ ಎಂಗಡ ಮೂವ ಜಗದೀಶ್ ಪೂವಯ್ಯಂಗ 61ನೇ ಬೈತಲು ಇಂದು ವೈಪತ್ತು ಮರಣಪಟ್ಟಿತು. ಇಗ್ಗುತಪ್ಪ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷನಾನ ಸೋಮೇಂಡ ಜಗದೀಶ್ ಪೂವಯ್ಯಂಗಡ ದಪನ ಕಾರ್ಯ ನಾಳೆ ಕುಶಾಲನಗರ ಹತ್ರ ಕೊಡ ಸಮಾಜ ಹತ್ರದ ಕ್ಯಾಕುಳತ್ತು ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಸಮಾಚಾರ. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಯಲ್ಲಿ ಜನವರಿ 15ಕ್ಕೆ ಯೋಗತಾನ್ ಏರ್ಪಾಡು ಮಾಡುವ ಸಂಬಂಧಪಟ್ಟಣಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗಡ ಕೊರೋಕಾರಿಕೆಯಲ್ಲಿ ಇಂದು ಮುಪ್ಪಡೆ ಸಭೆ ನಡೆದದ್ದು. ಮಡಿಕೇರಿರ ತಾಂಡ ಕಚೇರಿರ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಮಡಿಕೇರಿರ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಯೋಗತಾನ್ ಬೆಪ್ಪಕ್ಕೆ ತೀರ್ಮಾನ ಮಾಡಿಸಿ ಇಂಗ್ ಬೋಂಡಿಯನ್ನು ತಯಾರಿ ಮಾಡಿಯವನಕ್ಕೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತದ್ದು. ಇಲಾಖೆ ಅಧಿಕಾರಿಯ ಈ ಕಾರ್ಯಕ್ರಮದ ನಲ್ಲಾಮೆಕ್ಕೆ ನಾಯ್ಕೊಂಡು ಕೂಟಕ್ಕೆ ಸಾರ್ವಜನಿಕಂಗ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಕಾಲೇಜ್ ಶಿಕ್ಷಣ ಸ್ಕೌಟ್ಸ್ ಗೈಡ್ಸ್ ಕೂಡ ನನಗೆ ಎಲ್ಲರೂ ಈ ಕಾರ್ಯಕ್ರಮದ ಯಶಕ್ಕೆ ಬೋಂಡಿಯನ್ನು ತಯಾರಿ ಮಾಡಿ